ತಂದೆಯಾದಂತಹ ಪಾಂಡು ಚಕ್ರವರ್ತಿಗೆ ಸುರ ಪದವಿಯನ್ನು ಒದಗಿಸಿಕೊಡುವ ಉದ್ದೇಶದಿಂದ ನಾರದರ ಸಲಹೆಯಂತೆ ರಾಜಸೂಯಾಧ್ವರವನ್ನು ಮಾಡುವ ಸಂಕಲ್ಪವನ್ನು ಧರ್ಮರಾಯ ಕೈಗೊಳ್ಳುತ್ತಾನೆ. ಸಹಾಯ ಹಾಗೂ ಮಾರ್ಗದರ್ಶನಕ್ಕಾಗಿ ಪಾಂಡವರು ಶ್ರೀಕೃಷ್ಣನನ್ನು ಮೊರೆ ಇಡುತ್ತಾರೆ. ಪಾಂಡವರು ಇಂದ್ರಪ್ರಸ್ಥದಿಂದ ಇಟ್ಟಂತಹ ಈ ಮೊರೆಯನ್ನು ದ್ವಾರಕೆಯಲ್ಲಿರುವ ಶ್ರೀಕೃಷ್ಣ ಕೇಳಿಸಿಕೊಳ್ಳುತ್ತಾ ಇಂದ್ರಪ್ರಸ್ಥದೆಡೆಗೆ ಧಾವಿಸಿ ಬಂದು ಪಾಂಡವರನ್ನು ಈ ರೀತಿ ಪ್ರಶ್ನಿಸುತ್ತಾನೆ. ಕೇಳಿ ನಸು ನಗುತ್ತಚ್ಯುತನು ಶಿಶುಪಾಲ ಖಳ ಮಗದಾದ್ಯರಿಗೆ ಕೊನೆ ಗಾಲ ಬಂತೆಮ್ಮಯ ಮನೋರಥ ಸಿದ್ಧಿಲೆಸೆನುತ ಶೀಲಲ ಮನು ನಿಖಿಳಯಾದವ ಜಾಲವನು ಪುರವಯಗೆ ನಿಲ್ಲಿಸಿ ಕೃಪಾಳು ನಿಜ ಭಕ್ತರನು ಕಾಂಬುತ್ಸವದಿ ಹೊರವಂಟ ಏನು ಕರೆಸಿದಿರೆಮ್ಮನು ಮನಸ್ಸಿನೊಳಗೇನು ಯೋಚಿಸಿದಿರಿ ಏನು ಕರೆಸಿದಿರೆಮ್ಮನು ಮನಸ್ಸಿನೊಳಗೇನು ಯೋಚಿಸಿದಿರಿ ದಾನವರು ಕೌರವರೊಳು ದಾನವರು ಕೌರವರೊಳು ಬಂದೆಡರಿದೆ ನಿರ್ಧರು ಸಿರಿಯನಲು ಏನು ಕರೆಸಿದಿರೆಮ್ಮನು ಧನುಜರೋಳು ಕೌರವರೋಳು ಓ ನೀ ದಾಂಟಿಸೇನು ತವನು ಪೂರೈಸುತಿ ಭವಸಾಗರವ ನೀ ದಾಂಟಿಸೇನು ತ ಸರಗದಲ್ಲಿ ಪುಡಮಟ್ಟ ಭೂಪನ ನೆತ್ತಿನ ಸುನಗುತ ಎದರೊಳರೈ ಭೂತಳಂಗಳ ಜಯಿಸುವ ಭಟರ ತೋರಿಸು ಸದೆದು ಜಯಿಸುವ ಭಟರ ತೋರಿಸು ಸುದತಿಯರ ಮುಂದು ಬಿದೈ ನಾರದರ ನುಡಿ ಸದೆದು ಜಯಿಸುವ ಭಟರ ತೋರಿಸು ಭೀಮಾರ್ಜುನರ ಜೊತೆ ಮಗದೇಶನಾದಂತಹ ಜರಾಸಂದನನ್ನು ಸಂಹರಿಸುವುದಕ್ಕಾಗಿ ಸೈನ್ಯವನ್ನು ಸೇರಿಕೊಂಡ ಶ್ರೀಕೃಷ್ಣ ಮಗಧ ರಾಜ್ಯದೆಡೆಗೆ ಪ್ರಯಾಣಿಸುವಂತಹ ಸಂದರ್ಭ ಒಡವೆ ಪದಿ ಕೇಳಿಂತು ಭೀಮ ಕೃಷ್ಣ ಜುನರು ಮುಖವಾಗಿ ನಡೆದು ಪಯಣದ ಮೇಲೆ ಪಯಣದಲ್ಲಿ ಮಗಧ ನೃಪ ನಡೆದು ಪಯಣದ ಮೇಲೆ ಪಯಣದಲ್ಲಿ ಮಗಧ ನೃಪ ಬುಡವಿಯನು ಪುಕ್ಕರದಿ ಜವದಿ ಮಗಧ ರಾಜ್ಯದ ಪ್ರವೇಶದಲ್ಲೇ ಇರಿಸಲಾಗಿದ್ದ ಭೇರಿತ್ರಯಗಳನ್ನು ಇವರು ಒಡೆದು ಹಾಕುತ್ತಾರೆ. ಮಧ್ಯರಾತ್ರಿ ಯಾಗ ನಿರತನಾಗಿದ್ದಂತಹ ಜರಾಸಂದ ಈ ಶಬ್ದವನ್ನು ಕೇಳಿ ಆ ಶಬ್ದ ಕೇಳುವುದು ನಿತ್ತ ಮಗಧೇಂದ್ರ ಕೈಗೊಂಡ ಯಾಗದಲ್ಲಿ ಭೂಸುರಾರ್ಚನೆಗಳಲ್ಲಿ ದಾನವನ್ನು ಕೊಡುವಡೆಯೊಳಿ ಶಬ್ದ ಕೇಳಿ ಬೆರಗಿನಲಿ ಬ್ರಾಹ್ಮಣ ವೇಷಧಾರಿಗಳಾಗಿ ಅಪರದ್ವಾರದಿಂದ ಯಾಗಶಾಲೆಯನ್ನು ಪ್ರವೇಶಿಸಿದ ಈ ಮೂವರನ್ನು ಕಂಡು ಇವರು ಕಪಟಿಗಳೆಂದು ಸಂಶಯಿತನಾದಂತಹ ಜರಾಸಂದ ಕೌಳಿಕರ ಕಂಡೆದ್ದು ಮಗಧ ನೃಪಾಲ ಮಧುಪರ್ಕಾದಿ ಪೂಜೆಯ ಮೇಳವಿಸಿ ಸಭೆ ಸಹಿತ ಎವೆಯಿಕ್ಕದೆ ನಿರೀಕ್ಷಿಸುತ್ತ ಬೇಳಿರೈ ನಿಮಗವ ದೇಶ, ಬೇಳಿರೈ ನಿಮಗವ ದೇಶ, ವಿಶಾಲ ಗೋತ್ರವದವುದೆನುತ ವಿಲೋಲಮತಿ ಚಿಂತಿಸಿದ ಇವರಿದು ವಿಪ್ರರಲ್ಲೆಂದು. ಯಾರಿವರು ಎಂದೆವು ಬೋದಾರಿಯದೇನಾಗೆ ಯಾರೆಂಬ ಮಗಧನ ಪ್ರಶ್ನೆಗೆ ಶ್ರೀಕೃಷ್ಣನ ಉತ್ತರವನ್ನು ಕೇಳೋಣ. ಶತ್ರುಗಳಿಗೆ ತಮ್ಮ ನಿಜದ Thank you. ಶತ್ರುಗಳಿಗೆ ತಮ್ಮ ನಿಜದ ಸತ್ಯವಚನ ಮಾರ್ಗಗಳನ್ನು ಬಿತ್ತರಿಸಲರಿದು ವೇದ ಶಾಸ್ತ್ರವು ಮಗಧ ಶತ್ರುಗಳಿಗೆ ತಮ್ಮ ನಿಜದ ಸತ್ಯ ವಚನ ಮಾರ್ಗಗಳನ್ನು ಬಿತ್ತರಿಸಲರಿದು ವೇದ ಶಾಸ್ತ್ರವು ಮಗಧ ಶತ್ರುಗಳಿಗೆ ತಮ್ಮ ನಿಜದ ಸತ್ಯ ವಚನ ಮಾರ್ಗಗಳನ್ನು ಬಿತ್ತರಿಸಲರಿದು ವೇದ ಶಾಸ್ತ್ರವು ಮಗದ ಶತ್ರುಗಳಿಗೆ ತಮ್ಮ ನಿಜದ ಸತ್ಯ ವಚನ ಮಾರ್ಗಗಳನ್ನು ಬಿತ್ತರಿಸಲರಿದು ವೇದ ಶಾಸ್ತ್ರವು ಮಗದ ಶತ್ರುಗಳಿಗೆ ತಮ್ಮ ನಿಜದ ವೈರಿ ನೃಪಾಲ ಚೌಪಟ ಮಲ್ಲ ನೀತನು ಭೀಮಸೇನ ಕಣ ಕೇಳಿ ಮಾಡುವುದೇನು ತಾನ ಸುರಾರಿ ಧೂಳಿ ಪಟಲ ವೈರಿ ನೃಪಾಲ ಚೌಪಟ ಮಲ್ಲ ನೀತನು ಭೀಮಸೇನ ಕಣ ಬಾಳ ನೇತ್ರನ ಭುಜ ಬಲದ ಸಮಪಾಣಿ ಅರ್ಜುನ ದೇವ ನೋಡೈ ಕಾಳಗವ ಕೊಡು ನಮ್ಮೊಳನಿ ಬರೋಳೆಂದ ನಸುರಾರಿ ಕೇಳಿ ಮಾಡುವುದೇನು ಓ ತನ್ನನ್ನು ನೇರವಾಗಿ ಎದುರಿಸುವುದಕ್ಕಾಗದೆ 18 ಬಾರಿ ಓಡಿ ತಪ್ಪಿಸಿಕೊಂಡ ಶ್ರೀಕೃಷ್ಣನನ್ನು ಈ ರೀತಿ ಜರಾಸಂಧ ಮೂದಲಿಸುತ್ತಾನೆ. ತಿಳಿಯದಾದೀರೇ ಎಮ್ಮ ಕಂಸಗೆ ಅಧರ್ಮಿಯಾದಂತಹ ನಿನ್ನನ್ನು ಕೊಲ್ಲುವುದಕ್ಕಾಗಿಯೇ ನಾವು ಬಂದಿದ್ದೇವೆ. ಯುದ್ಧಕ್ಕಾಗಿ ನಮ್ಮ ಮೂವರಲ್ಲಿ ಯಾರನ್ನು ಬೇಕಾದರೂ ನೀನು ಆಯ್ಕೆ ಮಾಡಿಕೊಳ್ಳಬಹುದೆಂಬ ಕೃಷ್ಣನ ಮಾತಿಗೆ ಭೀಮನನ್ನೇ ಆಯ್ಕೆ ಮಾಡಿ ರಾಜಾಂಗಣದಲ್ಲೇ ಸಕಲ ಸಿದ್ಧತೆಗಳನ್ನು ಜರಾಸಂಧ ವ್ಯವಸ್ಥೆಗೊಳಿಸುತ್ತಾನೆ. ಧರಣಿ ಬದಿಕೆ ಮಗಧನ್ರಿಪ ರಾಜಾಂಗಣದೊಳವನೀಸುರರು ನೋಟಕರದರಲ್ಲಿ ಮುರಾರಿ ಪಲುಗುಣರು ಎರಡು ಬಲವೋ ಹರಿಸಿ ನಿಂದುದು

ಮುಂದಿನ ಗೀತೆಯನ್ನು ಹಾಡಿದ್ದಾರೆ ಆತ್ಮ ವೆಂಕಟೇಶ್. ಎನ್ನು ಕಮಲೇಶ ದಾಸರ ರಚನೆ, ಗಾಯಕರು ಸಂಗೀತ ಕಟ್ಟಿ. ಕರೆದರೆ